ಎಲ್ಲ ಜೀವಭೂತರಾಶಿಗಳ ಪ್ರವೃತ್ತಿ ಹೇಗೆಂದರೆ ಪರಾಚಖಾನಿ ವಿತರಣ ಸ್ವಯಂಭೂ. ಎಲ್ಲ ಜೀವರಾಶಿಗಳು ಕೂಡ ಪರಮುಖವಾಗಿ ವಿಷಯಾಸಕ್ತವಾಗಿ ಜೀವನ ನಡೆಸೋದು ಸಾಕ್ಷಾತ್ ನಮ್ಮೆಲ್ಲರ ಅನುಭವ, ಸಾರ್ವತ್ರಿಕ ಅನುಭವ. ಅದನ್ನು ಅವರು ಮಧ್ವದಂ ಅಂತ ಹೇಳ್ತಾರೆ. ಕರ್ಮ ಫಲ ಭುಜಂ ಅಂತರ್ಥ. ಕರ್ಮಗಳ ಫಲವನ್ನು ಭೋಗಿಸಲಿಕ್ಕಾಗಿಯೇ ಜೀವನ ಮಾಡ್ತಾರೆ. ಪ್ರಾಣಾದಿ ಕಲಾಪಸ್ಯ ಧಾರಯಿತಾರಂ. ಹಾಗೇನಿಲ್ಲ, ಬಹುಶಃ ಅಲಂಕಾರಿಕವಾಗಿ ಮಾಡಿರೋದು ಅಂತ ಅನಿಸ್ತದೆ. ಮಧು ಸಾಹಿತ್ಯದಲ್ಲಿ ಮಧು, ಕಮಲ, ಸೂರ್ಯ ಇದನ್ನು ಅಲಂಕಾರಿಕವಾಗಿ ಬಹಳ ಪ್ರಯೋಗ ಮಾಡ್ತಾರೆ. ಆ ಅರ್ಥದಲ್ಲಿ ತಗೋಬೋದೇ ವಿನಃ, ಆದರೆ ಅದಕ್ಕೆ ಭಗವತ್ಪಾದಾಚಾರ್ಯರು ಕ್ಲೀನಾಗಿ ಬರ್ಬಿಟ್ಟಿದ್ದಾರೆ. ಕರ್ಮ ಫಲ ಭುಜಂ ಮಧು. ಅಲ್ಲಿಗೆ ನಾವು ಎಲ್ಲ ಕರ್ಮಗಳಿಗೂ ಫಲ ಇದ್ದೇ ಇರ್ತದೆ. ಆ ಫಲವನ್ನು ಭೋಗಿಸುವುದರಲ್ಲಿ ಎಲ್ಲ ಜೀವರಾಶಿಯ ರುಚಿಯನ್ನು ಇಟ್ಕೊಂಡಿರ್ತಾರೆ. ಅವರ ಆಸಕ್ತಿ, ಅವ್ರ ರುಚಿ ಎದುರೋಗಿರ್ತದೆ ಅಂದರೆ ಫಲವನ್ನು ಭೋಗಿಸೋಗಿರ್ತದೆ ಅಷ್ಟೇ. ಅದಕ್ಕೆ ಹೇಳ್ತಾ ಆತ್ಮಾನಂ ವೇದ ವಿಜಾನಾತಿ ಅಂತಿಕಾತ ಅಂತಿಕೆ ಸಮೀಪಿ. ಅಲ್ಲಿ ಯಾವನ ಒಬ್ಬ ಜೀವ, ಯಕ್ಕಶ್ಚಿತ ಜೀವ, ಉಲ್ಟಾ ಈಜುವಂತಹ ಜೀವ, ಸಂಸಾರ ಪ್ರವಾಹಕ್ಕೆ ವಿರುದ್ಧವಾಗಿ ಇರುವಂತಹ ಜೀವ, ಅವನು ಭಗವಂತನ ಸಾಮೀಪ್ಯವನ್ನು ಅತಿ ಸಮೀಪದಲ್ಲಿ ಗುರುತಿಸ್ತಾನೆ. ಈಶಿತಾರಂ ಭೂತವು ಯಾ ಭಗವತ್ ಸಾನ್ನಿಧ್ಯವನ್ನು, ಭಗವತ್ ಅಸ್ತಿತ್ವವನ್ನು ಅತಿ ಸಮೀಪದಲ್ಲಿ ಗುರುತಿಸ್ತಾನೆ. ಎಷ್ಟು ಸಮೀಪ ಅಂದರೆ ಕಾಲಾತೀತನಾದಂತಹ ಈ ಒಡೆಯ, ಈ ಭಗವಂತ ಅದು ನಾನೇ ಇದ್ದೇನೆ ಅಂತ ಅವನು ತಿಳಿದಿದ್ದೇ ಆದರೆ ತತಃ ತದ್ವಿಜ್ಞಾನಾತ್ ಊರ್ಧ್ವಂ. ಈ ಪ್ರಕಾರವಾಗಿ ಆ ಜ್ಞಾನವನ್ನು ಹೊಂದಿದ ಆನಂತರ ತದ್ವಿಜ್ಞಾನಾತ್ ಊರ್ಧ್ವಂ ಆನಂತರ ಅವನು ನ ವಿಜುಗುಪ್ಸತಿ ನ ಗೋಪಾಯಿತು ಇಚ್ಛತಿ. ತನ್ನನ್ನು ತಾನು ರಕ್ಷಿಸ್ಕೋಬೇಕು ಅನ್ನುವಂತಹ ಯಾವ ಪ್ರವೃತ್ತಿಯೂ ಅವನಲ್ಲಿ ಉಳಿಯೋದಿಲ್ಲ. ಏಕೆಂದರೆ ಅವನು ನಿರ್ಭಯನಾಗಿರ್ತಾನೆ. ಭಯಗ್ರಸ್ತನಾದವನು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆಭರಣಗಳು ನಾವು ಯಾಕೆ ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಆಭರಣಗಳು ಎಲ್ಲಿ ಕಳೆದು ಹೋಗ್ತಾವೋ ಅನ್ನೋದು ಭಯ ನಮಗೆ. ಎಲ್ಲಿ ಕಳ್ತನ ಆಗೋಗ್ತದೊಂದು ಭಯ ನಮಗೆ. ನಮ್ಮ ಪ್ರಾಪರ್ಟಿ ನಾವು ಯಾಕೆ ರಕ್ಷಣೆ ಮಾಡ್ಕೋತೀವಿ, ಎನ್ಕ್ರೋಚ್ ಎಲ್ಲ ಆಗ್ತದೋ ಅಂತ ಭಯ ನಮಗೆ. ಆದರೆ ಇಲ್ಲಿ ಇವನಿಗೆ ಯಾವ ಭಯವೂ ಇಲ್ಲ, ಏಕೆಂದರೆ ಯಾವುದೇ ಅಭದ್ರತೆ ಅವನತ್ರ ಇಲ್ಲ. ಇವನು ಭದ್ರನಾಗಿದ್ದಾನೆ, ಸುಭದ್ರನಾಗಿದ್ದಾನೆ. ಆದ್ದರಿಂದ ನ ಗೋಪಾಯಿತು ಇಚ್ಛತಿ ಅಭಯ ಪ್ರಾಪ್ತತ್ವಾತ್. ಯಾವಧಿ ಭಯಂ ಅಧ್ಯಸ್ಥ. ಭಯ ಅನ್ನುವಂಥದ್ದು ಎಲ್ಲಿವರೆಗೂ ಅಧ್ಯಸ್ಥವಾಗಿರುತ್ತದೋ, ಅಧ್ಯಸ್ಥ ಅಂದ್ರೇನು, ಪ್ರೀಕಂಡೀಷನ್ ಆಗಿರ್ತದೆ ಅಂತರ್ಥ. ಅಧ್ಯಸ್ಥ ಅಂದರೆ ಪ್ರೀಕಂಡೀಷನ್ ಆಗಿರ್ತದೆ. ಭಯವು ಭಯದಲ್ಲಿ ನನ್ನ ತಾದಾತ್ಮ್ಯ. ಭಯ ಅನ್ನೋದೇ ಆರೋಪಿತ. ಆರೋಪಿತವಾದ ಭಯದಲ್ಲಿ ನಾನು ಭಯಗ್ರಸ್ತನಾಗಿರ್ತೇನೆ ಆರೋಪಿತವಾದ ಭಯದಲ್ಲಿ. ಆದ್ದರಿಂದ ಅವ್ರು ಹೇಳ್ತಾರೆ ಎಲ್ಲಿವರೆಗೂ ಯದಾತು ಯಾವಧಿ ಭಯಂ ಅಧ್ಯಸ್ಥ. ಎಲ್ಲಿವರೆಗೂ ಭಯ ಅನ್ನುವಂಥ ಅಧ್ಯಾಸ ನಮ್ಮಲ್ಲಿರ್ತದೋ ಅನಿತ್ಯಂ ಆತ್ಮಾನಮ್ಮನ್ಯತೆ. ನಮ್ಮನ್ನು ನಾವೇನು ತಿಳ್ಕೊತೀವಿ, ಕ್ಷಣಿಕನ ಅಂತ ತಿಳ್ಕೊತೀವಿ. ಆಫ್ಟರ್ ಆಲ್ ಇನ್ನೇನು ಮರಣ ಬಂತಲ್ಲ, ಇನ್ನೇನಿದೆ, ಸೊ ನಮ್ಮ ಬಗ್ಗೆ ನಾವು ಈ ಪ್ರಕಾರವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರವೃತ್ತಿ ಅಧ್ಯಸ್ಥ. ಆದ್ದರಿಂದ ಅನಿತ್ಯಂ ಆತ್ಮ ನಮ್ಮನ್ಯತೆ. ಎಲ್ಲಿವರೆಗೂ ನಾನು ಅನಿತ್ಯ, ನಾನು ಕ್ಷಣಿಕ, ನಾನು ಸಾವಿಗೆ ಒಳಪಟ್ಟವನು ಅನ್ನುವ ಫೀಲಿಂಗ್ಸ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರ್ತದೋ ಅಲ್ಲಿವರೆಗೂ ತಾವತ್ ಗೋಪಾಯಿತು ಇಚ್ಛತಿ ಆತ್ಮಾನ, ತನ್ನನ್ನು ತಾನು ರಕ್ಷಿಸಬೇಕು ಅಂತ ಪ್ರವೃತ್ತವಾಗ್ತಾನೆ. ಯದಾತು ನಿತ್ಯಂ ಅದ್ವೈತಂ ಆತ್ಮಾನಂ ವಿಜಾನಾತಿ, ಯಾವತ್ತು ಗುರು ಕರುಣೆಯಿಂದ ಆ ಆತ್ಮನು ನಾನೇ ಅನ್ನೋದನ್ನು ಯಾವಾಗ ಮನಗಾಣ್ತಾನೋ ಆ ಆತ್ಮನು ನಾನೇ, ನಾನು ಶಾಶ್ವತವಾದ ನಿತ್ಯ ಅನ್ನುವಂಥ ಭಾವದಿಂದ ನಾನು ಯಾವಾಗ ಆ ಜ್ಞಾನವನ್ನು ಸ್ಪಷ್ಟ ಮಾಡಿಕೊಳ್ತೇನೋ ತದಾ ಕಹ ಕಿಂ ಕುತಃ ವಾ ಗೋಪಾಯಿತು ಇಚ್ಛೆಯಿದೆ. ಯಾರೇ ಆಗಲಿ, ಏನನ್ನೇ ಆಗಲಿ, ಎಲ್ಲೇ ಆಗಲಿ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂಥ ಪ್ರವೃತ್ತಿ ಅಂತ ಇರೋದಿಲ್ಲ. ಈ ತದ್ವೈತತ್ ಇತಿ ಪೂರ್ವತ, ಈ ಪ್ರಕಾರ ಆ ಬ್ರಹ್ಮನು ನಾನೇ ಇದ್ದೇನೆ ಅಂತ ಯಾವನು ತಿಳಿದಿದ್ದಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಯ ಪ್ರತ್ಯಗಾತ್ಮ ಈಶ್ವರ ಭಾವೇನ ನಿರ್ದಿಷ್ಟ ಸಹ ಸರ್ವಾತ್ಮ ಇತ್ತೇತದ್ದು ದರ್ಶೆ. ಯಾವ ಪ್ರತ್ಯಗಾತ್ಮನು ಅಂದರೆ ನಾನು ಈಶ್ವರನು ಅನ್ನುವುದನ್ನು ಸ್ಪಷ್ಟ ಮಾಡಿಕೊಂಡಿದ್ದೇನೋ ಅದೇ ಈಶ್ವರನೇ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಅನ್ನುವುದಕ್ಕೆ ಈ ಶ್ಲೋಕ ಬಂದಿದೆ. ಯ ಪೂರ್ವಂ ತಪಸೋ ಜಾತಂ ಅದ್ಯ ಪೂರ್ವಮಜಾಯತ ಗುಹಾ ಪ್ರವಿಶ್ಯ ಶಿಷ್ಯಂತಂ. ಏನು ಕಾಣೋದಿಲ್ಲ ನಾನು ಗುಹಾ ಪ್ರವಿಶ್ಯ ತಿಷ್ಟಂತಂ ಯೇ ಯೋ ಭೂತೇಭಿರ್ವ್ಯಪಶ್ಯತ್ ಏತದ್ವೈ ತತ್. ತೈತ್ತಿರಿ ಉಪನಿಷತ್ತಲ್ಲಿ ಹೇಳಿದಂತೆ ಸತಪೋ ತಪ್ಯತ್, ಅವನು ತಪಸ್ಸನ್ನು ಮಾಡಿದನು. ಅವನಂದ್ರೆ ಯಾರು? ಬ್ರಹ್ಮ. ಏನು ಸಂಕಲ್ಪ ಮಾಡಿ ಅವನು ತಪಸ್ಸನ್ನು ಮಾಡಿದನು? ಬಹುಶ್ಯಾಂ ಪ್ರಜಾ ಏತಿ, ನಾನು ಅನೇಕವಾಗಬೇಕು ಎಂದು ಬಯಸಿ ತಪಸ್ಸನ್ನು ಮಾಡಿದನು. ಇಲ್ಲಿ ತಪಸ್ಸು ಅಂದರೆ ಜ್ಞಾನ ತಪಸ್ಸು ಅಂತ ಅರ್ಥ. ತೈತ್ರಿ ಹೇಳುವಾಗ ಹೇಳ್ತೇನೆ ನಾನು, ಸದ್ಯಕ್ಕಿನ ತಪಸ್ಸು ಅಂದರೆ ಜ್ಞಾನ ತಪಸ್ಸು. ಈ ಪ್ರಕಾರ ಈ ಜ್ಞಾನ ತಪಸ್ಸಿನ ಫಲವೇ, ಜ್ಞಾನ ತಪಸ್ಸಿನ ಫಲವೇ ಪ್ರಥಮ ಜಾತಂ. ಯಾರವನು? ಹಿರಣ್ಯ ಗರ್ಭ. ನ್ಯೂಕ್ಲಿಯಸ್ ಆಫ್ ದಿ ಹೋಲ್ ಕ್ರಿಯೇಷನ್, ಸೃಷ್ಟಿಯ ಮೂಲ ಬೀಜ. ಯಾವ ಬೀಜದಲ್ಲಿ ನಮ್ಮೆಲ್ಲರ ಬೀಜಗಳು ಇದ್ವು ಆ ಬೀಜ, ಯಾವ ಬೀಜದಲ್ಲಿ ಭವಿಷ್ಯ ಕಾಲದಲ್ಲಿ ಏನೇನಾಗಬೇಕು ಅನ್ನೋದಿದೆಯೋ ಅದೆಲ್ಲವೂ ಆ ಬೀಜದಲ್ಲಿ ಇತ್ತು. ಪ್ರೋಕರ್ಣ ಅಂತ ಹೇಳ್ತಿರೋ ನೀವು, ಮಂಗಳ ಸ್ಯಾಟಲೈಟ್ ಅಂತ ಹೇಳ್ತಿರೋ ಇವೆಲ್ಲವೂ ಆ ಬೀಜದಲ್ಲಿ ಮೊದಲೇ ಇರ್ತವೆ. ಪ್ರೋಕರ್ಣ ಹೌದು, ಪೋಕರ್ನ್ ಪೋಕ್ರಾನ್ ಏನದು ಪೋಕ್ರಾನ್ ಪೋಕ್ರಾನ್ ಅಲ್ಲ, ಪೋಕ್ರಾನ್ ಪ್ಲೇಸ್ನಲ್ಲಿ ಅವರು ಕಣ ಸಂಶೋಧನೆ ಆಗಿಲ್ಲದೇನು, ಚಾಪ್ಟರ್ ಕ್ಲೋಸ್ ಆಗಿಲ್ಲದೆ ಇಂತಿಷ್ಟು ಅಂತ ಹೋಗಿ ನಿಂತ್ಕೊಂಡಿದ್ದಾರಷ್ಟೇ, ಮುಂದಿನ್ನೂ ಆಗಬೇಕು. ಆಗೋದಿಲ್ಲ. ಹೆಂಗೆ ಅಂದರೆ ಮಕ್ಕಿ ಅಂತ ಒಂದು ಸಿನಿಮಾ ಬಂದಿತ್ತು, ಮಕ್ಕಿ ಇನ್ನು ಮುಂದಿನ ಬೇಡ, ಆ ನೋಡ ಚಾಲೆಂಜ್ ಮಾಡಿರ್ತಾನೆ, ಇವನು ಚಾಲೆಂಜ್ ಮಾಡಿರ್ತಾನೆ, ನಿನ್ನನ್ನು ಕೊಂದು ಹಾಕ್ತೇನೆ. ಕೊಲ್ಲು ನೋಡೋಣ ಅಂತೇಳಿ ಅದು ಕೂಡ ಚಾರ ಅದು ಮಾತಾಡ್ತಿರ್ತದೆ ಇವನಿಗೆ ಕೇಳಿಸ್ತಿರ್ತ ಅದು ಮಾತಾಡಿದ್ದಂದ್ರೆ ಇವನಿಗೆ ಕೇಳಿಸ್ತು ನೋಡಿ ನಾ ಇಲ್ಲಿದ್ದೇನು ಕೊಂದಾಕ ಅವ ಹುಡುಕ್ತಾನೆ ಎಲ್ಲ ಕಡೆ ಟೇಬಲ್ ಮೇಲೆ ಹುಡುಕ್ತಾನೆ ಎಲ್ಲಿ ಹುಡುಕಿದ್ರು ಅದು ನೊಣ ಸಿಗೋದಿಲ್ಲ ಏಕೆಂದರೆ ಆ ನೊಣ ಅವನ ಬೆನ್ನ ಮೇಲೆ ಇರ್ತದೆ ಅವನ ಬೆನ್ನ ಮೇಲೆ ಇರ್ತದೆ ಹಾಗೆ ಭಗವಂತ ನಮ್ಮೊಳಗೆ ಇದ್ದುಕೊಂಡು ಹುಡುಕನ ಎಷ್ಟು ಹುಡುಕ್ತಿ ಹುಡುಕಂತ ಇವರು ಹುಡುಕಿ ಹುಡುಕಿ ಹುಡುಕಿ ಕಣದಾಗ ಹುಡುಕ್ತಾರೆ ಕಣದಾಗ ಹುಡುಕ್ತಾರೆ ಎಲ್ಲ ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ ಹುಡುಕ ಹುಡುಕ ಹುಡುಕ ಸಂಶೋಧನೆ ಮಾಡ ವಿಜ್ಞಾನಿ ಆಗ ಪಂಡಿತನಾಗ ಅದಾಗ ಇದಾಗ ಅಂತ ಭಗವಂತ ಆಶೀರ್ವಾದ ಮಾಡ್ತಾನೆ ಇರ್ತವ ನಾ ಮಾತ್ರ ನಿಮಗೆ ಸಿಗೋದಿಲ್ಲ ಎಲ್ಲಿವರೆಗೂ ನಿನ್ನ ಸ್ವರೂಪ ಏನು ಅನ್ನೋದನ್ನು ತಿಳಿಯೋದಿಲ್ಲ ಅಲ್ಲಿಗೂ ನಾನು ನಿಮ್ಗೆ ಪ್ರಾರ್ಥನೆ ಆಗೋದು ಮಕ್ಕಿ ಅವನ ಕೈಯಲ್ಲಿ ಚಾಕು ಹಿಡಿದಿರ್ತಾನೆ ಆ ಚಾಕು ತೊಗೊಂಡು ಅದನ್ನು ಕೊಲೆ ಮಾಡಬೇಕಂತ ಹೇಳ್ತಾನೆ ಆದ್ರೆ ಚಾಕುದೊಳಗೆ ಚಾಕು ಹಿಂದೆ ಇರ್ತದೆ ಹಂಗೆ ಸೋ ಹುಡುಕುವವನ ಆತ್ಮವೇ ಬ್ರಹ್ಮ ಹುಡುಕ್ತಾ ಇರುವವನ ಸ್ವರೂಪವೇ ಆತ್ಮ ಆಗಿರೋದ್ರಿಂದ ಹುಡುಕೋದ್ರಿಂದ ಸಿಗೋದಿಲ್ಲ ನಮ್ಮ ಸೂತ್ರ ಭಾರಿ ಸಿಂಪಲ್ ಸೂತ್ರ ನಾವು ಭಾರಿ ಸಿಂಪಲ್ ಕನ್ನಡದವರು ಮಾಡುವಿಕೆಯಲ್ಲಿ ಇರುವಿಕೆ ಇಲ್ಲ ಇರುವಿಕೆಗಾಗಿ ಮಾಡಬೇಕಾಗಿ ಎಷ್ಟು ಸಿಂಪಲ್ ಸೂತ್ರ ನೀ ಎಷ್ಟೆಷ್ಟು ಮಾಡ್ತಾ ಇರ್ತೀಯ ಅಷ್ಟು ಆತ್ಮನಿಂದ ದೂರ ಹೋಗ್ತಾ ಇರ್ತೀವಿ ಮಾಡೋದನ್ನು ಬಿಡು ಆತ್ಮಪ್ರಾಪ್ತಿ ಆಗ್ತದೆ ವೆರಿ ಸಿಂಪಲ್ ಇವನು ತಪಸ್ಸಿನಿಂದ ಇವನು ಮಾಡಿದ ತಪಸ್ಸಿನಿಂದ ಪೂರ್ವಂ ಅಜಾಯತ್ ಅದ್ಭ್ಯ ಪೂರ್ವಂ ಅಜಾಯತ್ ಅಂದರೆ ಪಂಚಮಹಾಭೂತಗಳಿಗಿಂತಲೂ ಪೂರ್ವದಲ್ಲಿ ಜೀವರಾಶಿಗಳು ನಂತರ ಹುಟ್ಟ್ಯಾವೆ ಮೊಟ್ಟ ಮೊದಲಿಗೆ ಪಂಚಮಹಾಭೂತಗಳು ಅದರಲ್ಲಿ ಮೊಟ್ಟ ಮೊದಲಿಗೆ ಆಕಾಶ ಅದಕ್ಕಿಂತ ಪೂರ್ವದಲ್ಲಿ ಏನು ಹುಟ್ಟಿತು ಅಂತ ಕೇಳಿದರೆ ಅವನು ಹಿರಣ್ಯ ಗರ್ಭ ಪೂರ್ವಂ ಅಜಾಯತ್ ಅವನು ಹುಟ್ಟಿ ಏನು ಮಾಡ್ದ ಆ ಹಿರಣ್ಯ ಗರ್ಭ ಗುಹಾ ಪ್ರವಿಶ್ಯ ತಿಷ್ಟಂತಂ ಎಲ್ಲ ಜೀವರಾಶಿಗಳ ಹೃದಯವನ್ನು ಹೊಕ್ಕ ಆ ಹೃದಯದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ ಯಹ ಭೂತೇ ಭೂತೇಭಿ ವ್ಯಪಶ್ಯತ್ ಯಾರು ಈ ಪ್ರಕಾರವಾಗಿ ಅಲ್ಲಿ ಹೋಗಿ ಪ್ರವೇಶವಾಗಿ ಕುಳಿತಂತಹ ಆ ಬ್ರಹ್ಮನೇ ಅವನೇ ಈ ಬ್ರಹ್ಮ ಈ ಬ್ರಹ್ಮನೇ ನಾನು ವ್ಯಪಶ್ಯತ್ ಕಂಡುಕೊಳ್ಳುತ್ತಾನೋ ಈ ತದ್ವೈತತ್ ಅವನು ಮುಕ್ತನಾಗುತ್ತಾನೆ ಅದೇ ಇದು ಅನ್ನುವ ಜ್ಞಾನವನ್ನು ಹೊಂದಿ ಮುಕ್ತನಾಗುತ್ತಾನೆ 120 ಭಾಷೆ ಯಕ್ಕಶ್ಚಿತ್ ಮುಕ್ಷುಃ ಪೂರ್ವಂ ಪ್ರಥಮಂ ತಪಸಃ ಜ್ಞಾನಾದಿಲಕ್ಷಣಾತ್ ಬ್ರಹ್ಮಣಃ ಇತ್ಯೇತತ್ ಜ್ಞಾನಾದಿಲಕ್ಷಣಗಳಿಂದ ಕೂಡಿದ ತಪಸ್ಸನ್ನು ಮಾಡಿದ್ದರಿಂದಾಗಿ ಅವನು ಬ್ರಹ್ಮ ಅನ್ನುವ ಶಬ್ದದಿಂದ ಸಂಬೋಧಿಸಲಿಕ್ಕೆ ಅಡ್ಡಿ ಇಲ್ಲ ಅಂತ ಮುಮುಕ್ಷು ಆದವನು ಗುರುತಿಸಬೇಕು ಕಶ್ಚಿನ್ ಮುಮುಕ್ಷು ಯಾವನೋ ಒಬ್ಬ ಸಾಧಕನು ಕಶ್ಚಿತ್ ಅವನು ಜ್ಞಾನಾದಿ ಲಕ್ಷಣಗಳಿಂದ ಕೂಡಿದ ಬ್ರಹ್ಮನನ್ನು ಗುರುತಿಸ್ತಾನೆ ಉಳಿದವರೆಲ್ಲರೂ ಕೂಡ ವಿಷಯಗಳಲ್ಲಿ ಮುಳುಗಿರ್ತಾರೆ ಗುರುತಿಸೋದು ಅಂದ್ರೇನು ಗುರುತಿಸೋದು ಅಂದ್ರೇನು ಅದರ ಬಗ್ಗೆ ಸಂಶಯ ಸಂದೇಹರಹಿತವಾದ ನಿಖರವಾದ ಜ್ಞಾನವನ್ನು ಪಡೆಯೋದು ಅವನಿಗೆ ಜ್ಞಾನ ಆಗ್ತದೆ ಏನು ಇದೇ ಬ್ರಹ್ಮ ಯಾವ ಬ್ರಹ್ಮ ಇದೇ ಬ್ರಹ್ಮ ಮೊಟ್ಟ ಮೊದಲು ಹುಟ್ಟಿದ ಬ್ರಹ್ಮ ಇದೇ ಬ್ರಹ್ಮ ಹಿರಣ್ಯ ಗರ್ಭ ಮುಂದಿನ ವಾಕ್ಯ ಹೋಗ್ತಾರೆ. ಜಾತಂ ಉತ್ಪನ್ನ ಹಿರಣ್ಯ ಗರ್ಭಂ ಕಿಮಪೇಕ್ಷ್ಯ ಪೂರ್ವಮಿತಿ ಆಹ ಅದ್ಯಃ ಪೂರ್ವಂ ಅಪ್ಸಹಿತೇಭ್ಯಃ ಪೂರ್ವಂ ಪಂಚಭೂತೇಭ್ಯಃ ಪೂರ್ವಂ ನ ಕೇವಲ ಅಭ್ಯಃ ಅದ್ಯಃ ಇತಿ ಅಭಿಪ್ರಾಯಃ. ಮೊಟ್ಟ ಮೊದಲಿಗೆ ಹುಟ್ಟಿದ ಹಿರಣ್ಯ ಗರ್ಭನಿದ್ದಾನಲ್ಲವೋ ಆ ಬ್ರಹ್ಮನೇ ಹಿರಣ್ಯ ಗರ್ಭನಾಗಿ ತೋರಿದ್ದಾನೆ ಅಂತ ಯಾವ ಮುಮುಕ್ಷು ತಿಳಿದಾನೋ ಅವನು ಮುಕ್ತನಾಗ್ತಾನೆ. ರಿಪೀಟ್, ಮೊಟ್ಟ ಮೊದಲಿಗೆ ಹುಟ್ಟಿದಂತಹ ಹಿರಣ್ಯ ಗರ್ಭ ಅವನು ಬೇರೆ ಯಾರೂ ಅಲ್ಲ, ಕೇವಲ ಸಚ್ಚಿದಾನಂದ ಬ್ರಹ್ಮನೇ ಹಿರಣ್ಯ ಗರ್ಭನಾಗಿ ಪ್ರಾಪ್ತನಾಗಿದ್ದಾನೆ, ತೋರ್ತಾ ಇದ್ದಾನೆ. ಇವನು ಪಂಚಮಹಾಭೂತಗಳಿಗಿಂತಲೂ ಮೊಟ್ಟ ಮೊದಲಿಗನಾಗಿ ಜನ್ಮಿಸಿದ್ದರಿಂದ ಪೂರ್ವಂ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಭ್ಯಃ ಅನ್ನುವ ಶಬ್ದ ಬರೀ ನೀರು ಮಾತ್ರ ಎಂದು ತೋರಿಸದೆ ಎಲ್ಲ ಪಂಚಮಹಾಭೂತಗಳಿಂತಲೂ ಮೊದಲು ಎಂದು ತೋರಿಸುತ್ತದೆ. ಮೊದಲಿಗನು ಇತಿ ಅಭಿಪ್ರಾಯ ನ ಕೇವಲ ಅಭ್ಯಃ. ಹೀಗಾಗಿ ಹಿರಣ್ಯ ಗರ್ಭನಿಗೆ ಭಾಷ್ಯ ಅಜಾಯತ ಉತ್ಪನ್ನ ಯಹ ತಂ ಪ್ರಥಮಜಂ ದೇವಾದಿ ಶರೀರಾಣಿ ಉತ್ಪಾದ್ಯ ಸರ್ವ ಪ್ರಾಣಿ ಗುಹಾಂ ಹೃದಯಾಕಾಶಂ ಪ್ರವಿಶ್ಯ ತಿಷ್ಟಂತಂ. ಮೊಟ್ಟ ಮೊದಲು ಹುಟ್ಟಿದವನು ಅಜಾಯತ, ಹುಟ್ಟಿದವನು ಉತ್ಪನ್ನ, ಅವನನ್ನು ಪ್ರಥಮಜಂ ಅಂತ ನಾವು ಕರಿತೀವಿ. ಅವನ ನಂತರ ಪಂಚಮಹಾಭೂತಗಳು, ತದನಂತರ ಅನ್ನಾದ್ಭವಂತಿ ಭೂತಾನ್, ಪೃಥ್ವಿಯಿಂದ ಅನ್ನವು ಹುಟ್ಟಿಕೊಂಡು ಅನ್ನದಿಂದ ಎಲ್ಲ ಜೀವರಾಶಿಯು ಹುಟ್ಟಿಕೊಂಡು ಅದೇ ಪ್ರಥಮಜಂ ಹಿರಣ್ಯ ಗರ್ಭ ಏನಿದ್ದಾನೆ ಈ ಪ್ರಕಾರವಾದ ಸೃಷ್ಟಿಗೆ ಅವಕಾಶ ಮಾಡಿಕೊಟ್ಟು. ಯಾವ ಥರ ಸೃಷ್ಟಿ? ದೇವಾದಿ ಶರೀರಾಣಿ ಉತ್ಪಾದ್ಯ, ದೇಹಾದಿ ಶರೀರಾಣಿ ಉತ್ಪಾದ್ಯ, ಅನೇಕಾನೇಕ ಜೀವರಾಶಿಗಳ ಉಪಾಧಿಗಳನ್ನು ಸೃಷ್ಟಿಸಿದ. ಅದು ಹಿರಿವಿ ಆಗಿರ್ಬೋದು, ಅದು ಮನುಷ್ಯನಾಗಿರ್ಬೋದು, ಅದು ದೇವತಾ ಆಗಿರ್ಬೋದು, ಗಂಧರ್ವ ಆಗಿರ್ಬೋದು, ಅವೆಲ್ಲ ಶರೀರಗಳು. ಅವು ಶರೀರಗಳು ನಮ್ಮ ಅನುಭವಕ್ಕೆ ಬರೋದಿಲ್ಲ, ಯಾಕೆಂದರೆ ಅವರ ಲೆವೆಲ್ ಆಫ್ ಎಕ್ಸಿಸ್ಟೆನ್ಸ್ ಬೇರೆ ಇರುತ್ತೆ, ಅವರ ಲೋಕ ಬೇರೆ, ಅವರ ಉಪಾಧಿ ಬೇರೆ. ಟೈಮ್ ಟ್ರಾನ್ಸಿಷನ್, ಈ ಟೈಮ್ ಈ ಸಮಯದ ಪರಿಧಿಯಲ್ಲಿ ಅವು ಇಲ್ಲ. ದೇವತೆಗಳು ಇತ್ಯಾದಿಗಳು ಅವರ ಸಮಯದ ಪರಿಧಿನೇ ಬೇರೆ, ಈ ಸಮಯದ ಪರಿಧಿಯಿಂದ ಆ ಸಮಯದ ಪರಿಧಿಗೆ ಹೋಗಬೇಕು ಅಂತಂದರೆ ಈ ದೇಹ ಭಾರಿ ದೊಡ್ಡ ಅಡುತ್ತಡೆ, ಈ ಉಪಾಧಿ ಭಾರಿ ದೊಡ್ಡ ಅಡುತ್ತಡೆ, ಈ ಆದ್ದರಿಂದಲೇ ಉಪಾಧಿ ಕಳಚಿದ ಮೇಲೇ ನಾವು ಆ ಸ್ಥರಕ್ಕೆ ಹೋಗ್ತೀವಿ, ಆ ಸ್ಥರದ ಉಪಾಧಿ ನಾವು ಪ್ರಾಪ್ತವಾಗಿರುತ್ತೆ. ಹೇಗೆ ಈ ಸ್ತರದ ಉಪಾಧಿ ಪ್ರಾಪ್ತಿಯಾದಾಗ ಇಲ್ಲಿಯ ಅನುಭವಗಳು ಸ್ಪಷ್ಟ ಇವೆಯೋ, ಆ ಸ್ತರದ ಉಪಾಧಿ ಪ್ರಾಪ್ತಿಯಾದಾಗ ಅಲ್ಲಿಯ ಅನುಭವಗಳು ಸ್ಪಷ್ಟ ಇರ್ತವೆ. ಇಲ್ಲಿಯ ಅನುಭವಗಳನ್ನು ಅಲ್ಲಿ ಹೋದಾಗ ಹೇಗೆ ಮರಿತೇವೋ, ಅಲ್ಲಿಯ ಅನುಭವಗಳನ್ನು ಇಲ್ಲಿ ಬಂದಾಗ ಮರಿತೇವೆ. ಈ ಸರಳದ ಹೀಗೆ ಇವರು ದೇವಾದಿ ಶರೀರಾಣಿಗಳನ್ನು ಉತ್ಪಾದನೆ ಮಾಡಿದರು. ಹಿರಣ್ಯ ಗರ್ಭ ದೇವಾದಿ ಶರೀರಾಣಿ ಉತ್ಪಾದ್ಯ, ಆಮೇಲೆ ಏನು ಮಾಡಿದರು, ಏನೇನನ್ನು ಸೃಷ್ಟಿ ಮಾಡಿದರು ಅವರ ಹೃದಯ ಗುಹೆಯಲ್ಲಿ ತಾವೇ ಹೋಗಿದ್ದು ಬಿಟ್ರು. ಬ್ರಹ್ಮ ಏನು ಮಾಡಿದ, ಬಂದು ಒಳಗಿದ್ಬಿಟ್ಟ. ಹೃದಯಾಕಾಶಂ ಪ್ರವಿಶ್ಯ ತಿಷ್ಟಂತಂ, ಹೋಗಿ ಅಲ್ಲಿ ಸ್ಥಿತವಾಗಿ ಉಳಿದ್ಬಿಟ್ರು. ಆಮೇಲೆ ಏನಾಯಿತು, ಶಬ್ದಾದೀನ್ ಉಪಲಭಮಾನಂ ಭೂತೇಭಿಃ ಭೂತೈಃ ಕಾರ್ಯಕರಣಲಕ್ಷಣೈಃ ಸಹ ತಿಷ್ಠಂತಂ ಯಃ ವ್ಯಪಶ್ಯತ್ ಯಃ ಪಶ್ಯತಿ ಇತ್ಯೇತತ್. ಅವನು ಅಷ್ಟು ಮಾಡಲು ಕೂತ್ಕೊಂಡಾಗ ಕಾರ್ಯಕರಣಗಳ ಚಟುವಟಿಕೆ ಪ್ರಾರಂಭ ಆಯಿತು. ಕಾರ್ಯಕರಣಗಳ ಚಟುವಟಿಕೆ ಅಂತಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವು ಕರ್ಣ. ಕಾರ್ಯ ಅಂದರೆ ಈ ಕರ್ಣಗಳನ್ನು ಪ್ರಯೋಗಿಸುವಂತಹ ಜಾಗೃತ ಸ್ವಪ್ನ ಸುಶುಪ್ತಿ ಅವಸ್ಥೆಗಳು. ಕಾರ್ಯಕರಣ ಅಂತಂದರೆ ಇವು ಎರಡರ ಸಂಘಾತ. ಅಲ್ಲಿ ಪ್ರಾರಂಭ ಆಯಿತು ತಿಷ್ಟಂತ. ಅವನೇನು ಮಾಡಿದ, ಅದೆಲ್ಲ ಪ್ರಾರಂಭ ಆದಾಗ ತಿಷ್ಟಂತಂ ಕೂತ್ಕೊಂಡ, ವ್ಯಪಶ್ಯತ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದ. ಏನು ನಡೀತಾ ಇದೆಪ್ಪ, ಇನ್ಯಾಕೆ ನೋಡಬೇಕು, ಅವನು ನಾನು ಸೃಷ್ಟಿ ಮಾಡಿದ್ನಲ್ವೋ, ಸೃಷ್ಟಿ ಮಾಡಿ ಮೊಬೈಲ್ ಸೃಷ್ಟಿ ಆದಮೇಲೆ ನಮ್ಮ ಕಂಪನಿ ಮೊಬೈಲ್ ಸರಿಯಾಗಿ ಕೆಲಸ ಮಾಡ್ತದೋ ಇಲ್ಲೋ ಅನ್ನೋದನ್ನು ಏನಂತದಕ್ಕೆ ಕಂಪ್ನಿಯವ್ರು ಚೆಕ್ ಮಾಡ್ತಾರೆ. ಕ್ವಾಲಿಟಿ ಕಂಟ್ರೋಲ್, ಹಾಂ ಕ್ವಾಲಿಟಿ ಕಂಟ್ರೋಲ್. ಸರಿಯಾದ ಕ್ವಾಲಿಟಿ ನಾವೇನು ಡಿಸೈನ್ ಮಾಡಿದ್ವಿ ಆ ಡಿಸೈನು ಮಾಡಿದಂತನೇ ಅದು ಇದೆಯೋ ಇಲ್ಲೋ ಅದ್ರ ಬಗ್ಗೆ ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಇವನು ಅಷ್ಟೇ ಹಿರಣ್ಯ ಗರ್ಭ, ಇಲ್ಲಿ ಮಾಡ್ಯಾನ ಆನೆ ಮಾಡ್ಯಾನ ಇವೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇವೆಯೋ ಇಲ್ಲೋ. ಸಾಕ್ಷಿ ಭಾವೇನ ಸಾಕ್ಷಿಯಾಗಿದ್ದುಕೊಂಡು ತಿಷ್ಟಂತಂ ಇದ್ದುಕೊಂಡು ಸ್ಥಿತನಾಗಿ ಯಹ ವ್ಯಪಶ್ಯತ ಯಾವನು ನೋಡ್ತಾ ಇದ್ದಾನೆ. ವ್ಯಪಶ್ಯತ ಅಂದ್ರೇನು, ಪಶ್ಯತಿ ಇತ್ತೀತತ್ ನೋಡ್ತಾ ಇದ್ದಾನೆ. ಯ ಏವಂ ಪಶ್ಯತಿ ಸಹ ಏತದೇವ ಪಶ್ಯತಿ, ಅಂತಹ ನಾಯಕರೇ ವರ್ತನ್ಕರೇ ತಿಷ್ಟಂತಂ ಯಹ ವ್ಯಪಶ್ಯತ್ ಯಹ ಪಶ್ಯತಿ ಇತ್ಯೇತತ್. ಕಿಂ ಪಶ್ಯತಿ, ಬಹಳ ಸುಂದರವಾಗಿದೆ. ಯಾವ ಆ ಬ್ರಹ್ಮನು ಹಿರಣ್ಯ ಗರ್ಭನಾಗಿ ಹಿರಣ್ಯ ಗರ್ಭನ ಮೂಲಕವಾಗಿ ಎಲ್ಲ ಭೂತರಾಶಿಗಳು ದೇವತೆಗಳು ಎಲ್ಲ ಉಪಾಧಿಗಳನ್ನು ಸೃಷ್ಟಿಸಿ ಅವರವರ ಹೃದಯದಲ್ಲಿ ಹೋಗಿ ಕೂತ್ಕೊಂಡಂತಹ ಬ್ರಹ್ಮ ಇದ್ದಾನೋ ಆ ಬ್ರಹ್ಮನೇ ನಾನು ಇತಿ ಪಶ್ಯತಿ. ಆ ಬ್ರಹ್ಮನೇ ನಾನು ಇತ್ಯೇತ ಇತ್ಯೇತತ್ ಪಶ್ಯತಿ ಇತ್ಯೇತತ್. ಈ ಪ್ರಕಾರ ಯಾವನು ಕಂಡುಕೊಂಡನೋ ಏತದೇವ ಪಶ್ಯತಿ, ಅದು ಅವನೇ ಆಗಿ ಉಳಿದಿರುತ್ತಾನೆ. ಯತ್ ತತ್ ಪ್ರಕೃತಂ ಬ್ರಹ್ಮ, ಅದು ಅದು ಅವನೇ ಆಗ್ತಾನೆ ಅಂದರೆ ಆ ಬ್ರಹ್ಮನು ತಾನೇ ಆಗಿ ಉಳಿತಾನೆ, ತಾನೇ ಬ್ರಹ್ಮನು. ಏತದ್ವೈತತ್ ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯೀ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಯಾ ಭೂತಿರ್ಭಿರ್ವ್ಯಜಾಯತ ಈತದ್ವೈ ತತ್ ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯೀ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಯಾ ಭೂತಿರ್ವ್ಯಜಾಯತ ಈತದ್ವೈತತ್. ಒಂದು ಒಂದು ಒಂದು ವಿಶಿಷ್ಟವಾದ ಉದಾಹರಣೆ ತಗೋತಾರೆ. ಅದಿತಿಹಿ ದೇವತಾ, ಒನ್ ಆಫ್ ದಿ ದೇವತಾಸ್ ಅದಿತಿಹಿ. ಈ ಅದಿತಿ ಅನ್ನುವ ದೇವತಾ ಇವಳು ಪ್ರಾಣೇನ ಸಂಭವತಿ ಗೊತ್ತಾ, ಯಾ ಪ್ರಾಣೇನ ಸಂಭವತಿ, ಪ್ರಾಣರೂಪದಿಂದ ಉಂಟಾಗ್ತದೆ. ಕರ್ಮಕಾಂಡದೊಳಗೆ ಇದು ವಿವರಣೆ, ಪೂರ್ವ ಮೀಮಾಂಸಾಸ್ತ್ರದೊಳಗೆ ಇದು ವಿವರಣೆ ಬರ್ತದೆ. ಉದಾಹರಣೆ ಅಂತಲೂ ಇಳಿತುಕೊಂಡಿದ್ದಾರೆ ಅಷ್ಟೇ. ಪ್ರಾಣೇನ ಸಂಭವತಿ ಅದಿತಿ ದೇವತಾಮಯಿ, ಅದಿತಿಹಿ ಅನ್ನುವಂತಹ ದೇವತಾ ಪ್ರಾಣದಿಂದ ಸಂಭವ, ಸಾ ಪ್ರಾಣದಿಂದ ಹುಟ್ಟುತ್ತದೆ. ಆಮೇಲೇನು ಮಾಡ್ತದೆ, ಗುಹಾಂ ಪ್ರವಿಶ್ಯ ತಿಷ್ಠಂತಿ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಹೋಗಿ ಸ್ಥಿತವಾಗಿ ಉಳಿಯುತ್ತದೆ. ಯಾ ಭೂತೇಭಿ ವ್ಯಜಾಯತ, ಭೂತೇಭಿ ವ್ಯಜಾಯತ, ಜೀವಭೂತ ರಾಶಿಗಳ ಜೊತೆ ಜೊತೆಗೇನೇ ಅದು ಕೂಡ ಇರ್ತದೆ. ಅದಕ್ಕೆ ಅದು ಇದ್ರೆ ಜೀವಂತ ಇದ್ದಾರೆ ಅಂತ ಹೇಳ್ತೀವಿ, ಅದು ಇಲ್ಲ ಅಂದ್ರೆ ಜೀವಂತ ಇಲ್ಲ ಅಂತ ಹೇಳ್ತೀವಿ. ಅದಂದ್ರೆ ಯಾವುದು, ಪ್ರಾಣ. ಮತ್ತೆ ವಾಪಸ್ ಹೋಗಲಿಗೆ, ಯಾವ ಬ್ರಹ್ಮನೇ ಸೃಷ್ಟಿರೂಪವಾಗಿ ಹಿರಣ್ಯ ಗರ್ಭನಾಗಿಯೂ ತೋರ್ತಾ ಇದ್ದಾನೋ, ಆ ಶಬ್ದ ಹಾಕೋತೋಗಿ ತೋರ್ತಾ ಇದ್ದಾನೋ, ಅದೇ ಹಿರಣ್ಯ ಗರ್ಭನು ಅದಿತಿ ಇವರನ್ನೆಲ್ಲನ್ನು ಸೃಷ್ಟಿ ಮಾಡಿ ಅವರ ಹೃದಯದಲ್ಲಿ ಪ್ರವೇಶವಾದಂತೆ ಇದ್ದಾನೋ, ಯಾವ ಬ್ರಹ್ಮನು ಅದಿತಿ ಇವರೆಲ್ಲರ ಮೂಲಕವಾಗಿ ಇನ್ನು ಉಳಿದ ಎಲ್ಲ ಜೀವರಾಶಿಗಳನ್ನು ಹಕ್ಕು ಇದ್ದಂತೆ ಇದ್ದಾನೋ, ಆ ಬ್ರಹ್ಮನೇ ನಾನು ಏತದ್ ವೈತತ್. ಆ ಬ್ರಹ್ಮನೇ ನಾನು ಅಂತ ಯಾವನು ಗುರುತಿಸಿದ್ದಾನೋ ಅವನು ಮುಕ್ತನಾಗುತ್ತಾನೆ. ಭೂತೇಭಿ ಭೂತೇಭಿ ವಿಜಾಯತ. ಅಜ್ಞಾನದ ದೃಷ್ಟಿನೇ ಇಲ್ಲ. ನೀವು ಆ ತೋರಿಕೆ ಶಬ್ದವನ್ನು ಹಾಕಿಬಿಟ್ರಿ ಅಂತಂದರೆ ಅಜ್ಞಾನ ದೃಷ್ಟಿ ಇಲ್ಲೇ ಇಲ್ಲ ಇಲ್ಲಿ, ಜ್ಞಾನ ದೃಷ್ಟಿ ಅಂತ ಹೇಳಿದ್ದಲ್ಲ. ಹುಟ್ಟಿದಂತೆ ಅದನ್ನು ಹಾಕ್ತಾ ಹೋಗ್ಬೇಕು ಆ ಶಬ್ದ. ಅದಕ್ಕೆ ನಾನು ಇದೇ ಹೇಳಿದ್ ನೋಡಿ, ಆ ಶಬ್ದ ನೀವು ಹಾಕೋದು ಬಿಟ್ರಿ ಅಂತಂದರೆ ಆವಾಗ ಅಜ್ಞಾನಿಯ ಸ್ಟ್ಯಾಂಡ್ ಪಾಯಿಂಟ್ನಲ್ಲಿ ಎಲ್ಲ ಹೇಳಿದಂಗೆ ಅಂತ ಆಗ್ಬೇಕು. ಆ ಅಂತೆ ಅಥವಾ ತೋರಿಕೆ ಅಂತೆ, ಅದೇ ಹಿರಣ್ಯ ಗರ್ಭ, ಅದೇ ಅದೇ ಬ್ರಹ್ಮ ಸಚ್ಚಿದಾನಂದಂ ಬ್ರಹ್ಮ ಹಿರಣ್ಯ ಗರ್ಭನಂತೆ ಮೊಟ್ಟ ಮೊದಲಿಗೆ ತೋರಿದ. ಆ ಹಿರಣ್ಯ ಗರ್ಭನು ದೇವತಾದಿ ಭೂತ ಜೀವರಾಶಿಗಳ ಶರೀರವನ್ನು ಹುಟ್ಟಿಸಿ ಅವುಗಳ ಹೃದಯವನ್ನು ಹಕ್ಕು ಅಲ್ಲಿ ವಾಸಿಸಿದ, ವಾಸಿಸಿದಂತೆ ವಾಸಿಸಿದ. ಹಿಂಗೆ ಸೇರ್ತಾ ಹೋಗ್ಬಿಟ್ಟು ಅಂತಂದರೆ ಕನ್ಫ್ಯೂಷನ್ನೇ ಇರೋದಿಲ್ಲ. ಇದು ಜ್ಞಾನ ದೃಷ್ಟಿ ಒಂದದ, ಎರಡು ದೃಷ್ಟಿ ತೋರಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ. ಒಂದು ಕತ್ತಲೆ ಒಂದು ಬೆಳಕು, ಹೆಂಗೆ ಎರಡು ದೃಷ್ಟಿ ತೋರಿಸ್ತೀರಿ? ಎರಡು ಎಷ್ಟು ಇಲ್ಲ, ತರೋ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಯಾವಾಗಲೂ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ರಿ, ತರೋ ಅವಶ್ಯಕತೆಯನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ಇಂಟರ್ಪ್ರಿಟೇಷನ್ದಲ್ಲಿ ನೀವು ಅದನ್ನು ತೋರಿಕೆ ಅಥವಾ ಅಂತೆ ಅಂತ ನೀವು ಇವ ಆಸ್ ದು ಅನ್ನೋ ಶಬ್ದಗಳನ್ನು ತರಲಿಲ್ಲ ಅಂತಂದರೆ ಯು ಆರ್ ಯು ಗೆಟ್ ಟೋಟ್ಲಿ ಡಿಸ್ಟರ್ಬ್. ಆ ಶಬ್ದಗಳು ಅದೇ, ಆ ಶಬ್ದಗಳನ್ನು ಯಾವಾಗ ಎಲ್ಲಿ ಎಷ್ಟರ ಮಟ್ಟಿಗೆ ಪ್ರಯೋಗ ಮಾಡಬೇಕು ಅನ್ನೋದೇ ಮೆಥಡಾಲಜಿಯ ಒಂದು ಹಿಡಿತ. ನೋಡ್ತಿರ್ಬೇಕು ನಮ್ಮ ವಿಚಾರದ ಪದ್ಧತಿ ಎಲ್ಲಿ ಡಿವೇಟ್ ಆಗ್ತಾ ಇದೆ, ಇದು ಡಿವೇಟ್ ಆಗ್ತಾ ಇದೆ ಅನ್ನೋದು ಯಾವಾಗ ನಿಮ್ಗೆ ಗೊತ್ತಾಗ್ತದೆ, ನೀವು ಪ್ರಮಾಣ ಅಷ್ಟು ಗಟ್ಟಿ ಹಿಡಿದಿದ್ದಾಗ ಗೊತ್ತಾಗ್ತದೆ. ಪ್ರಮಾಣವನ್ನು ಟೋಟಲಿ ಸರೆಂಡರ್ ಮಾಡ್ಕೋಬೇಕು. ನಾನು ಉದಾಹರಣೆ ಕೊಟ್ಟಿದ್ದೆ, ನಮ್ಮ ಕಣ್ಣಿಗೆ ನಾವು ಹೆಂಗೆ ಸರೆಂಡರ್ ಮಾಡ್ತೀವಿ ಟೋಟಲಿ? ಕಣ್ಣು ಹೇಳಿದ್ದನ್ನು ಯಾವತ್ತೂ ನಾವು ವಾದ ಮಾಡಲಿಕ್ಕೆ ಹೋಗೋದಿಲ್ಲ, ಒಪ್ಕೊಂಡ್ಬಿಡ್ತೀವಿ. ನಮ್ಮ ಇಂದ್ರಿಯಗಳು ಹೇಳಿದ್ದನ್ನು ಒಪ್ಕೊಂಡ್ಬಿಡ್ತೀವಿ, ಪ್ರತ್ಯಕ್ಷ ಪ್ರಮಾಣ. ಅರ್ಥಾತ್ ನಮ್ಮ ಇಂದ್ರಿಯಗಳಿಗೆ ನಾವು ಸರೆಂಡರ್ ಆಗಿಬಿಟ್ಟಿದ್ದೀವಿ. ಅದು ಸಿಹಿ ಅಂತ ಹೇಳಿದ್ರೆ ನಾವು ಸಿಹಿ ಅಂತ ಒಪ್ಕೊಂಡ್ಬಿಡ್ತೀವಿ. ಇದು ಸಿಹಿ ಯಾಕಾದೀತು, ಇದು ಖಾರಿದ್ರೆ ಇರ್ಬೋದಲ್ಲ ಅಂತ ಸಂಶಯ ಸಂದೇಹ. ಅಷ್ಟು ಪ್ರಮಾಣಕ್ಕೆ ನಾವು ಸರೆಂಡರ್ ಆಗಿದ್ದೀವ, ಆಗಿದ್ದೀವಿ ಅಂತಂದ್ರೆ ನಮ್ಮ ಸ್ಟ್ಯಾಂಡ್ ಪಾಯಿಂಟ್ ಇದೆ, ಅದು ಬಿಟ್ಟು ಹೋಗೋದಿಲ್ಲ. ಅದು ಬಿಟ್ಟು ನಾವು ಹೋದ್ವಿ ಅಂತಂದರೆ ಅದನ್ನು ಬಿಟ್ಟು ನಾವು ದೂರ ಹೋಗ್ತಾ ಇದ್ದೀವಿ ಅಥವಾ ಡಿವಿಯೇಟ್ ಆಗ್ತಾ ಇದ್ದೀವಿ ಅಂತ ನಾವು ಗೊತ್ತಾಗುತ್ತೆ. ಗೊತ್ತಾದಾಗ ವಾಪಸ್ ಮತ್ತು ಅದೇ ಪಾಯಿಂಟಿಗೆ ಬರಬೇಕು ಅಂದರೆ ನಾವು ಯಾವ ಲಾಜಿಕ್ ತಗೋಬೇಕು, ಅದನ್ನು ಎಷ್ಟು ಮಟ್ಟಿಗೆ ಉಪಯೋಗ ಮಾಡಬೇಕು, ಅದಕ್ಕೆ ಆ್ಯಪ್ಟ್ ಯಾವ ಉದಾಹರಣೆ ಹಾಕೋಬೇಕು, ಅದನ್ನು ಎಷ್ಟು ಮಟ್ಟಿಗೆ ಉಪಯೋಗ ಮಾಡಬೇಕು, ಇವೆಲ್ಲ ಮೆಥಡಲ್ಲಿ ಗೊತ್ತು. ಹಿರಣ್ಯ ಗರ್ಭ ಅಂದ್ರೆ ಅಷ್ಟೇ ವಿನಃ ಅವನು ಹಿರಣ್ಯ ಗರ್ಭನಂತೆ ತೋರಿದ ಅಂತ ಶಬ್ದ ಹಾಕಿಲ್ಲ ಇದು ಭಾಷ್ಯದಲ್ಲಿ. ಶಂಕರ ಥಾಟ್ ಯು ಹ್ಯಾವ್ ಅಂಡರ್ಸ್ಟುಡ್, ನೀವು ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೇನು ಗೊತ್ತು, ಅರ್ಥ ಆಗಿಲ್ಲ ಅಂತ. ಓಕೆ, ವಿಪಶ್ಯದಿ ಅತಿಥಿರ್ದೇವತಾಯ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಟಂತಿ ಯಾ ಭೂತೇಭಿ ವಿಜಾಯತ ಏತದ್ ವೈತತ್. ಭಾಷ್ಯ ಕಿಂಚ ಯಾ ದೇವತಾಮಯಿ, ಒನ್ ಆಫ್ ದಿ ಎಕ್ಸಾಂಪಲ್ಸ್ ಇದೆ ಅಷ್ಟೇ, ಗೊತ್ತಾಯ್ತಲ್ಲ. ಒಂದು ಉದಾಹರಣೆ, ಒಂದು ಕಿಂಚಿತ್ ಯಕ್ಕಶ್ಚಿತ್ ಉದಾಹರಣೆ. ಅಂದರೆ ಈ ದೇವತಾದಿ ಶಬ್ದ ಯಾಕೆ ತಂದರು, ಅತಿಥಿ ಯಾಕೆ ಬಂತಂದರು, ಅದನ್ನು ಕೇಳಬಾರ್ದು. ಒನ್ ಆಫ್ ದಿ ಎಕ್ಸಾಂಪಲ್ ಟೋಟಲಿ ಸೇರಿ ಹಿಂದೆ ಹೇಳಿದ್ದಾರೆ. ಹಿರಣ್ಯ ಗರ್ಭನು ಎಲ್ಲ ಜೀವರಾಶಿಗಳನ್ನು ದೇವತಾ ಇತ್ಯಾದಿ ಎಲ್ಲವನ್ನು ಸೃಷ್ಟಿಸ, ಅದರೊಳಗಿಂದ ಒಂದು ವಿಶೇಷವಾದ ಒಂದು ಉದಾಹರಣೆ ತಗೊಂಡು ಇಲ್ಲಿ ಹೇಳ್ತಾರೆ. ಪೂರ್ವಮೀಮಾಂಸಾಶಾಸ್ತ್ರವಾಗಿ ಇದರ ಡಿಸ್ಕಷನ್ ಇದ್ದಿರಬಹುದು, ನಾವು ಅದನ್ನು ರೆಫರ್ ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದಿತಿ ಅದಿತಿ ಮೊಟ್ಟ ಮೊದಲಿಗೆ ಅದಿತಿ, ಆ ಅದಿತಿ ಏನು ಮಾಡಿದ್ಲು, ಎಲ್ಲ ಅವಳು ಮಹಾತಾಯಿ ಇದ್ದಂಗೆ, ಅವಳು ಈಗ ಎಲ್ಲ ದೇವತೆಗಳ ಸೃಷ್ಟಿಯಾಗೋದು ಆಕೆಯಿಂದ ಅದಿತಿ. ಪೌರಾಣಿಕವಾಗಿಯೂ ಅದು ಪೌರಾಣಿಕ ಆದ್ದರಿಂದ ವೈದಿಕವಾಗಿ ಅದು ಹೇಳಲ್ಪಟ್ಟೆ. ವೈದಿಕವಾಗಿ ಹೇಳಲ್ಪಟ್ಟಿರುವುದನ್ನು ತಿಳ್ಕೊಳ್ಳದೇ ಇದ್ದಾಗ ಅದನ್ನು ಪೌರಾಣಿಕವಾಗಿ ಹೇಳಿ ತಿಳ್ಕೊಳ್ತೀವಿ. ಪೌರಾಣಿಕವಾದ ಎಲ್ಲ ಹೇಳಿಕೆಗಳು ಮೊಟ್ಟ ಮೊದಲಿಗೆ ವೈದಿಕವಾಗಿ ಹೇಳಲ್ಪಡ್ತಾವೆ. ಅವು ತಿಳ್ಕೊಳ್ಳದೇ ಇದ್ದಾಗ ಅವು ಏನಾಗ್ತವೆ, ಕಥೆಗಳಲ್ಲಿ ಕನ್ವರ್ಟ್ ಆಗ್ತವೆ. ಪೌರಾಣಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಪೌರಾಣಿಕವಾಗಿಯೂ ತಿಳಿದೇ ಇದ್ದಾಗ ಆತ್ಮಜ್ಞಾನ ಪಡ್ಕೊಂಡು ಕಡಿಕಾಗುತ್ತೆ. ಈಗೆಲ್ಲ ಗಲಾಟೆಗಳ ಇದೆ, ಬ್ರಾಕೆಟ್ ಒಳಗೆ ನಮ್ಮ ಬ್ರಾಕೆಟ್ ಇದೆ, ಏನು ಮಾಡೋದು, ಲಾಂಗ್ ವೇ ಟು ಗೋ. ಸರ್ವದೇವತೋಕೆ ಭಾಷ್ಯ ಕಿಂಚ ಯಾ ದೇವತಾಮಯಿ ಸರ್ವದೇವತಾತ್ಮಿಕಾ ಪ್ರಾಣೇನ ಹಿರಣ್ಯಗರ್ಭರೂಪೇಣ ಪರಸ್ಮಾತ್ ಬ್ರಹ್ಮಣಃ ಸಂಭವತಿ ಶಬ್ದಾದೀನಾಂ ಆದನಾತ್ ಅನನ ಅದನಾತ್ ಅದಿತಿಹಿ. ನೋಡಿ ಪುರಾಣದೊಳಗೆ ಅದಿತಿ ಎಲ್ಲ ದೇವತೆಗಳ ತಾಯಿ ಅಂತ ಅಷ್ಟೇ ನೀವು ಓದ್ತೀರಿ. ಆದರೆ ಎಲ್ಲ ದೇವತೆಗಳ ತಾಯಿ ಇವಳು ಯಾಕೆ ಅನ್ನೋದನ್ನು ಇಲ್ಲಿ ನೀವು ವೇದಾಂತದಲ್ಲಿ ಕಾಣ್ತೀರಿ. ಅವಳು ಶಬ್ದ ಸ್ಪರ್ಶ ರೂಪ ಸಗಂಧಾದಿಗಳನ್ನು ಅದಿತಿ ಅತ್ತೀತಿ ಎಲ್ಲವನ್ನು ತಿಂದುಬಿಡ್ತಾರೆ, ಎಲ್ಲವನ್ನು ನುಂಗಿಬಿಡ್ತಾರೆ. ಆದ್ದರಿಂದ ಶಬ್ದ ದೇವತಾ ಸ್ಪರ್ಶ ದೇವತಾ ಎಲ್ಲ ದೇವತೆಗಳಿಗೂ ಅವಳು ತಾಯಿ, ಅವಳು ಹಿರಿಯರು ಹಂಚಿಕೊಡ್ತಾರೆ. ಅದನ್ನು ಅವರಿಲ್ಲಿ ಕ್ಲಿಯರಾಗಿ ಹೇಳೋ ಪ್ರಯತ್ನ ಮಾಡ್ತಾರೆ. ದೇವತಾಮಯಿ ಸರ್ವದೇವತಾತ್ಮಿಕ ಅದಿತಿ ಯಾರಪ್ಪ, ಸರ್ವದೇವತಾತ್ಮಿಕ ಸಮಸ್ತ ದೇವತೆಗಳು, ಸಮಸ್ತ ದೇವತೆಗಳೇ ತಾವಾಗಿ ತಾನಾಗಿ ಇದ್ದಾಳವು. ಸರ್ವದೇವತಾ ಆತ್ಮಿಕ ಎಲ್ಲ ದೇವತೆಗಳು ತಾನಾಗಿ ಇದ್ದಾಳವು. ಹಾಂ, ಹಿರಣ್ಯ ಗರ್ಭರೂಪೇಣ ಹಿರಣ್ಯ ಗರ್ಭನ ಜೊತೆನೇ ಇದ್ದಾಳೆ. ಪರಸ್ಮಾತ್ ಬ್ರಹ್ಮಣ ಸಂಭವತಿ, ಎಲ್ಲರೂ ಇವರು ಎಲ್ಲಿಂದ ಆದವರು, ಆ ಸಾಕ್ಷಾತ್ ಪರಬ್ರಹ್ಮನಿಂದಲೇ ಆದಂಥವ್ರು. ಪರಸ್ಮಾತ್ ಬ್ರಹ್ಮಣ ಸಂಭವತಿ, ಆಮೇಲೆ ಏನು ಮಾಡ್ತಾರೆ ಅಲ್ಲಿ ಇದ್ಕೊಂಡವಳು, ಶಬ್ದಾದೀನಾಂ ಅದನಾಥ ಅದಿತಿ, ಶಬ್ದ ಸ್ಪರ್ಶಾದಿಗಳನ್ನು ನುಂಗಿಬಿಡ್ತಾ ಇರೋದ್ರಿಂದ ಅದಿತಿ ಅಂತ ಇವಳ ಹೆಸರು. ತಾಂ ಪೂರ್ವವತ್ ಗುಹಾಂ ಪ್ರವಿಶ್ಯ ತಿಷ್ಟಂತಿ ಅತಿಥಿಂ ತಾಮೇವ ವಿಶಿನಷ್ಟಿ ಯಾ ಭೂತೇಭಿಹಿ ಭೂತೈಹಿ ಸಮನ್ವಿತಾ ವಿಜಾಯತ ಉತ್ಪನ್ನಾ ಇತ್ಯೇತತ್. ತಾಂ ಪೂರ್ವವತ್, ಅದೇ ಮೊದಲು ನಾವು ಹೇಳಿದಂತೆ ಆ ಅದಿತಿ ದೇವತಾ ಗುಹಾಯಾಂ ಪ್ರವೇಶ್ಯ ಎಲ್ಲ ಜೀವರಾಶಿಗಳ ಗುಹೆಯನ್ನು ಪ್ರವೇಶ ಮಾಡಿ, ತಿಷ್ಟಂತಿಂ ಅದಿತಿಂ ಹಾಗೆ ಹೋಗಿ ಸ್ಥಿತವಾದಂತಹ ಅದಿತಿಯನ್ನು, ಯಾರ ಅದಿತಿ, ಯಾರದು ಅದಿತಿ, ಇನ್ನು ಬೇರೆ ಯಾರೂ ಅಲ್ಲ, ಆ ಎಲ್ಲ ದೇವತೆಗಳ ತಾಯಿ. ಆ ತಾಯಿ ಯಾರದು, ಅದು ಹಿರಣ್ಯ ಗರ್ಭನಿಂದ ಹುಟ್ಟಿದಂಥ ತಾಯಿ. ಹಿರಣ್ಯಗರ್ಭ ಯಾರು, ಹಿರಣ್ಯಗರ್ಭನು ಪ್ರಥಮಜ, ಎಲ್ಲ ದೇವತೆಗಳಿಂದ ಮೊಟ್ಟ ಮೊದಲು, ಎಲ್ಲ ಭೂತರಾಶಿಗಳಿಂದ ಮೊಟ್ಟ ಮೊದಲು, ಪಂಚಮಹಾಭೂತಗಳಿಗಿಂತಲೂ ಮೊಟ್ಟ ಮೊದಲು, ಆಕಾಶಕ್ಕಿಂತಲೂ ಮೊಟ್ಟ ಮೊದಲು ಇದ್ದದ್ದು ಅದು ಹಿರಣ್ಯಗರ್ಭ. ಅದು ಹಿರಣ್ಯಗರ್ಭ ಎಲ್ಲಿಂದ ಬಂತದು, ಅದು ಎಲ್ಲಿಂದ ಹುಟ್ಟಿತು, ಆ ಸದ್ಬ್ರಹ್ಮನಿಂದಲೇ ಹುಟ್ಟಿದಂತೆ, ಆ ಸದ್ಬ್ರಹ್ಮನಿಂದಲೇ ಹುಟ್ಟಿದೆ. ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಇರದೆ ಹೋದರೆ ಹಿಂಗೆ ಹೋಗ್ತದೆ. ಅನವಸ್ಥಾ ದೋಷ, ಮಿಥ್ಯಾ ಆಗಲಿ ತೋರಿಕೆ ಆಗಲಿ, ಇವು ಶಬ್ದಗಳನ್ನು ಶಂಕರಾಚಾರ್ಯ ಸೃಷ್ಟಿಸಿದ ಶಬ್ದಗಳಲ್ಲ, ಮೆಥಡಾಲಜಿನಲ್ಲಿ ಈ ಶಬ್ದವನ್ನು ತರಬೇಕಾಗ್ತದೆ. ಪ್ರಮಾಣದಲ್ಲಿ ಕೆಲವು ವಾಕ್ಯಗಳು ಇರ್ತವೆ, ಆ ವಾಕ್ಯಗಳನ್ನು ಯಾವ ರೀತಿಯಲ್ಲಿ ವಿಶ್ಲೇಷಿಸಿದರೂ ಕೂಡ ಅವು ಇಲ್ಲಾಜಿಕಲ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ವ್ಯಾಖ್ಯಾನಿಸುವವರು ಏನು ಮಾಡಬೇಕಾಗ್ತದೆ, ದಾರಿ ಹುಡುಕಬೇಕಾಗ್ತದೆ. ಶಾಸ್ತ್ರದಿಂದ ಡಿವೇಟ್ ಆಗಿರಬಾರದು, ಆದರೆ ನಮಗೆ ಬಂದಿರುವಂತಹ ಕ್ಯಾಚ್ ಏನಿದೆ ಅದು ಪರಿಹಾರ ಆಗುತ್ತೆ. ಅರ್ಥ ಆಗಲಿಲ್ಲ. ಆ ದೃಷ್ಟಿಯಿಂದ ಈ ತೋರಿಕೆ, ಮಿಥ್ಯಾ, ಭ್ರಮೆ, ಭ್ರಾಂತಿ ಮತ್ತು ಇವುಗಳನ್ನು ತಿಳಿಸಿ ಹೇಳುವಾಗ ಕೂಡ ಸಾರ್ವತ್ರಿಕ ಅನುಭವದ ತಳಹದಿ ಮೇಲೇ ತಿಳಿಸಬೇಕು. ಸಾರ್ವತ್ರಿಕ ಅನುಭವದ ತಳಹದಿ ಮೇಲೆ ತಿಳಿಸಬೇಕು, ಇಲ್ಲದೆ ಹೋದರೆ ಕಾಕನ್ ಬುಲ್ ಸ್ಟೋರಿ ಆಗಿರುತ್ತೆ. ಹೀಗಿದೆ. ಡಿಕಂಡೀಷನಿಂಗ್ ಮೆಥಡಾಲಜಿ ಹೋಗ್ಬಿಟ್ಟು ಕಂಡೀಷನಿಂಗ್ ಮೆಥಡಾಲಜಿ. ನಾ ಹಳೇನಲ್ಲೋ ಅಷ್ಟು ಕೇಳ ಸುಮ್ಮನೆ ಒಂದು ಅದನ್ನೇ ನಾವು ಸಾರ್ವತ್ರಿಕ ಅನುಭವದಲ್ಲಿ ಹೇಳಿದರೆ ನಾವು ಕಂಡೀಷನ್ ಮಾಡಲಿಲ್ಲ. ಸೊ ದ ಹೋಲ್ ಮೆಥಡಾಲಜಿ ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ ನಾವು ಒಂದೊಂದು ವಾಕ್ಯ ಒಂದೊಂದು ಶಬ್ದದಲ್ಲಿ ಕೂಡ ಭಾಳ ಎಚ್ಚರವಾಗಿರಬೇಕು. ಹೀಗಾಗಿ ತಾಮೇವ ತಾಂ ಪೂರ್ವತ ಗುಹಾಂ ಪ್ರವೇಶ್ಯ ಆ ಅದಿತಿಯೇ ಅಂತಃಕರಣದ ಗುಹೆಯಲ್ಲಿ ಪ್ರವೇಶ ಮಾಡಿ ತಿಷ್ಟಂತಿಂ ಅದಿತಿಂ ತಾಮೇವ ವಿಶಿನಷ್ಟಿ ಯಾ ಭೂತೇಭಿ ಭೂತೈ ಸಮನ್ವಿತ ವ್ಯಜಾಯತ ಉತ್ಪನ್ನ ಇತ್ತೇತತ್. ಯಾವ ಜೀವಭೂತರಾಶಿಗಳ ಜೊತೆ ಜೊತೆಗೆ ಅವರ ಗುಹೆಯಲ್ಲಿ ಇದ್ದುಕೊಂಡು ಲಭ್ಯವಾಗಿದ್ದಾಳೋ ಅದಿತಿ, ಅವಳು ಬೇರೆ ಅಲ್ಲ, ಹಿರಣ್ಯಗರ್ಭ ಬೇರೆ ಅಲ್ಲ. ಹಿರಣ್ಯಗರ್ಭ ಬೇರೆ ಅಲ್ಲ, ಆ ಹಿರಣ್ಯಗರ್ಭನ ಮೂಲ ಬ್ರಹ್ಮ ಬೇರೆ ಅಲ್ಲ. ಆ ಬ್ರಹ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈ ತದ್ ವೈ ತತ್ ಅನ್ನುವುದನ್ನು ಯಾವನು ತಿಳಿದಿದ್ದಾನೋ ಅವನು ಮುಕ್ತ. ಎಲ್ಲ ಮೇಲೆ ಹೇಳಿದಂತೆ ಅವನು ಮುಕ್ತನಾದನು ಅಂತರ್ಥ. ಅರಣ್ಯೋರ್ ನಿಹಿತೋ ಜಾತ ವೇದ ಗರ್ಭ ಇವ ಸುಮೃತೋ ಗರ್ಭಿಣಿ ಗರ್ಭಿಣೀ ದಿವೇ ದಿವ ಈಡ್ಯೋ ಜಾಗ್ರವತ್ ದಿವೇ ದಿವೇ ದಿವ ಈಡ್ಯೋ ಜಾಗ್ರವದ್ಭಿಃ ಜಾಗ್ರವದ್ಭಿಃ. ಅದೇ ವಿಸರ್ಗ ಅಲ್ಲಿ ಹೋಯಿತು. ಹವಿಷ್ಮ ಹವಿಷ್ಮದ್ಭಿರ್ ಮನುಷ್ಯೇ ಮನುಷ್ಯೇಭಿರಗ್ನಿಃ ಹವಿಷ್ಮದ್ಭಿರ್ ಮನುಷ್ಯೇಭಿರಗ್ನಿಃ ಜಾಗೃವತ್ ಜಾಗೃವದ್ಭಿಃ ಹವಿಷ್ಮದ್ಭಿಃ ಮನುಷ್ಯೇಭಿಃ ಅಗ್ನಿಃ. ಅವ್ರು ಹೇಳಿದ್ದಾರೆ, ನಾಳೆ ತಗೋತೀನಿ. ಅವ್ರು ಹೇಳಿದ್ದಾರೆ ಜಾತವೇದ ಅಂತ ಯಾಕೆ ಕರೀತಾರೆ ಅಗ್ನಿಗೆ ಜಾತವೇದ ಅಂತ ಯಾಕೆ ಕರೀತಾರೆ? ಇಲ್ಲಿ ಅವರು ಅನಾಲಜಿ ಕೊಟ್ಟಿದ್ದಾರೆ. ಗರ್ಭದಿಂದ ಜನ್ಮಿಸ್ತದೆ ಈ ಜಾತವೇದನು ಕೂಡ ಗರ್ಭದಿಂದ ಜನ್ಮಿಸ್ತಾನೆ. ಅಗ್ನಿಯು ಗರ್ಭದಿಂದ ಜನ್ಮಿಸ್ತದೆ. ಏನು ಸ್ವಾಮಿ, ಅಗ್ನಿ ಗರ್ಭದಿಂದ ಹಿಂಗೆ ಜನ್ಮಿಸ್ತದೆ? ಅವು ಎರಡು ಬಟ್ಟಲುಗಳನ್ನು ಇಟ್ಟು ಒಳಗೆ ಒಳಗೆ ನೀವು ಒಂದು ಕೋಲನ್ನು ಅಥವಾ ಒಂದು ದಂಡವನ್ನು ಇಟ್ಟು ಅದನ್ನು ಬೆಣ್ಣೆ ಕಡದ ಹಾಗೆ ಕಡಿದಾಗ ಅಲ್ಲಿ ಜಾತವೇದ ಹುಟ್ಕೋತಾರೆ. ಅದಕ್ಕೆ ಅವರು ಶಬ್ದ ಆರಣ್ಯೋರ್ ನಿಹಿತೋ ಜಾತವೇದ. ಆರಣಿಯಲ್ಲಿ ಹುದುಗಿರುವಂತಹ ಆರಣಿಯಲ್ಲಿ ಅಡಗಿರುವಂತಹ ಜಾತವೇದ. ಗರ್ಭ ಇವ ಸುಮೃತೋ ಗರ್ಭಿಣಿ ವಿಹಿ ಗರ್ಭಿಣಿಯ ಗರ್ಭದಲ್ಲಿ ಹೇಗೆ ಕೂಸು ಅಡಗಿರ್ತದೋ ಹಾಗೆ ಈ ದಂಡದಲ್ಲಿ ಅವನ ಜಾತವೇದ ಅಡಗಿರ್ತಾನೆ ಅಂತಾಯ್ತು. ಈ ಪ್ರಕಾರ ಈ ನಾಲ್ಕನೇ ಪಾದದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೆ ನಾಳೆ ಹೇಳ್ತೀನಿ. ನಾಳೆ ಮೆಸೇಜ್ ಮಾಡೋಣ. ಇದು ಈ ಫೋನಿಗೆ ನಾವು ಅಂದ್ಕೋಬೇಕು ಕರೆಕ್ಟ್ ಅದ ಟೈಮ್ ಇದು 8:57. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.